ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ಅನಂತ ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ನವಲ ಕೇ ಭಡೆ ನ ಕಹಳೆ ಕಾನು ಬಾಸೆ ಕೋಡೆ ಅನಂತ ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ಅನಂತ ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ಪೃಥ್ವಿ ಜೇಣಿ ತೃಪ್ತ ಕೇಳಿ ಪೃಥ್ವಿ ಜೇಣಿ ತೃಪ್ತ ಕೇಳಿ ಕ್ಯಾಸಿಯ ಶೋಧ ಭೋಜನ ಘಾಲಿ ಕ್ಯಾಸಿಯ ಶೋಧ ಭೋಜನ ಘಾಲಿ ಪೃಥ್ವಿ ಜೇಣಿ ತೃಪ್ತ ಕೇಳಿ ಕ್ಯಾಸಿಯ ಶೋಧ ಭೋಜನ ಘಾಲಿ ನವಲ ಕೇ ಭಡೆ ನ ಕಹಳೆ ಕಾನು ಬಾಸೆ ಕೋಡೆ ಅನಂತ ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ವಿಶ್ವವ್ಯಾಪಕ ಕಮಳಾಪತಿ ವಿಶ್ವವ್ಯಾಪಕ ಕಮಳಾಪತಿ ತ್ಯಾಸಿ ಗೌಳಣಿ ಕಡಿಯೆ ಘೇತಿ ತ್ಯಾಸಿ ಗೌಳಣಿ ಕಡಿಯೆ ಘೇತಿ ವಿಶ್ವವ್ಯಾಪಕ ಕಮಳಾಪತಿ ತ್ಯಾಸಿ ಗೌಳಣಿ ಕಡಿಯೆ ಘೇತಿ ನವಲ ಕೇ ಭಡೆ ನ ಕಳೆ ಕಾನು ಬಾಸೆ ಕೋಡೆ ಅನಂತ ಬ್ರಹ್ಮಾಂಡೆ ಉದರಿ ಹರಿಹಾ ಬಾಳಕ ನಂದ ಹರಿ ನಂದಾಭರಿ ನವರ